ವಾರಾಂತ್ಯದ ದಟ್ಟಣೆ ಮತ್ತು ಸತ್ಯಸಾಯಿ ಪ್ರಶಾಂತಿ ನಿಲಯದಲ್ಲಿ ನಡೆಯಲಿರುವ ಸತ್ಯಸಾಯಿ ಬಾಬಾ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದ ಹಿನ್ನೆಲೆಯಲ್ಲಿ ನೈರುತ್ಯ ರೈಲ್ವೆಯು ಬೆಂಗಳೂರು ಹಾಗೂ ತಿರುವನಂತಪುರಂ ನಾರ್ತ್ ನಡುವೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ವ್ಯವಸ್ಥೆಯನ್ನು ಮಾಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ತಿರುವನಂತಪುರಂ ನಾರ್ತ್ ಹಾಗೂ ಎಸ್ಎಂವಿಟಿ ಬೆಂಗಳೂರು ತಿರುವನಂತಪುರಂ ನಾರ್ತ್ ಎಸ್ಎಂವಿಟಿ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಕೆಆರ್ಪುರಂ ಬಂಗಾರಪೇಟೆ ಸೇಲಂ ಮತ್ತಿತರ ನಿಲ್ದಾಣಗಳಲ್ಲಿ ನಿಲ್ಲಲಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿಧನ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮುಖ್ಯಮಂತ್ರಿ. ಧಾರವಾಡದಲ್ಲಿ 36 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹೊಸ ಎಕ್ಸಲೆನ್ಸ್ ಕೇಂದ್ರ ಸ್ಥಾಪನೆ. ತುಂಗಭದ್ರಾ ಜಲಾಶಯದ ಗೇಟ್ ಬದಲಾವಣೆ ಆಗುವವರೆಗೂ ನೀರು ಬಿಡದಿರಲು ಸರ್ಕಾರದ ನಿರ್ಧಾರ. ಇಂದು ಮಕ್ಕಳ ದಿನಾಚರಣೆ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:50. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ಬಂಧು ಭಗಿನಿಯರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಮಾನವಿ ತಾಲೂಕಿನ ರೇಣುಕಾ ಯಲ್ಲಮ್ಮ ಸ್ವಸಹಾಯ ಸಂಘದ ಪ್ರತಿನಿಧಿ ನಿರ್ಮಲಾ ಅವರೊಂದಿಗೆ ಸಂದರ್ಶನವನ್ನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕೊನೆಯಲ್ಲಿ ಪೇಟೆ ದಾಣೆಯನ್ನ ಆಲಿಸಲಿದ್ದೀರಿ. ಮೊದಲಿಗೆ ಕೇಳೋಣ ಮಾನವಿ ತಾಲೂಕಿನ ರೇಣುಕಾ ಯಲ್ಲಮ್ಮ ಸ್ವಸಹಾಯ ಸಂಘದ ಪ್ರತಿನಿಧಿ ನಿರ್ಮಲಾ ಅವರೊಂದಿಗೆ ಸಂದರ್ಶನವನ್ನ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬಹಳಷ್ಟು ಮಹಿಳಾ ಸ್ವಸಹಾಯ ಸಂಘಗಳಿದ್ದಾವೆ. ಮುಖ್ಯವಾಗಿ ಮಹಿಳೆಯರು ಮುಂಬರಬೇಕು, ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಖಾಸಗಿ ಸಂಘ ಸಂಸ್ಥೆಗಳಾಗಿರ್ಬೋದು, ಮಹಿಳಾ ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕಾಗಿ ದುಡಿಯುತ್ತಿವೆ. ಈ ನಿಟ್ಟಿನಲ್ಲಿ ಮಾನವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ರೇಣುಕಾ ಯಲ್ಲಮ್ಮ ಮಹಿಳಾ ಸ್ವಸಹಾಯ ಸಂಘದ ಒಂದು ಸದಸ್ಯರು ಕೂಡ ತಮ್ಮ ಯಶೋಗಾಥೆಯನ್ನು ಬಹಳಷ್ಟು ದೂರದೃಷ್ಟಿ ಇಟ್ಕೊಂಡು ಸಂಘವನ್ನು ರಚನೆ ಮಾಡಿದ್ದಾರೆ. ಈ ಒಂದು ಮಹಿಳಾ ಸ್ವಸಹಾಯ ಸಂಘ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದರ ಚಟುವಟಿಕೆಗಳು ಏನಿದ್ದಾವೆ, ಮಹಿಳೆಯರು ಯಾವ ರೀತಿಯಾಗಿ ಮುಂದೆ ಬಂದು ಈ ಸ್ವಸಹಾಯ ಸಂಘದಲ್ಲಿ ಭಾಗಿಯಾಗಿದ್ದಾರೆ ಎಂಬಂತ ಒಂದು ವಿಚಾರವನ್ನು ಈ ರೇಣುಕಾ ಯಲ್ಲಮ್ಮ ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿ 2 ನಿರ್ಮಲಾ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಿರ್ಮಲಾ ಅವರೇ, ಈಗ ತಮ್ಮದು ಮಹಿಳಾ ಸ್ವಸಹಾಯ ಸಂಘ ಎಷ್ಟು ವರ್ಷ ಆತಮ್ಮ ತಮ್ಮದು ಸಂಘ ರಚನೆಯಾಗಿ? ನಮ್ದು ಸಂಘ ರಚನೆಯಾಗಿ 4 ವರ್ಷ ಆಯ್ತು. 4 ವರ್ಷ ಆಯ್ತು ಅಂತಂದ್ರೆ ಯಾರು ಮಾರ್ಗದರ್ಶನ ಮಾಡಿದ್ರು ನಿಮ್ಗೆ?

ಹೇಗಮ್ಮ ನೀನು ಎಷ್ಟನೇ ಕ್ಲಾಸ್ ಓದಿದಿ, ಏನೇನು ತರಬೇತಿಗಳನ್ನ ಪಡ್ಕೊಂಡಿದ್ದಿ, ಮಕ್ಕಳನ್ನ ಬ್ಯಾಂಕ್ ವ್ಯವಹಾರಗಳಾಯ್ತು, ಲೆಕ್ಕಪತ್ರ ಆಯ್ತು, ಹೇಗ್ ಮಾಡ್ತಿ? ಸರ್ ನಾವು ಸೆಕೆಂಡ್ ಪಿ ಯು ಸಿ ಮುಗಿಸಿರೋ ಸರ್. ಸೆಕೆಂಡ್ ಪಿ ಯು ಸಿ ಮುಗಿಸಿದ್ದೀವಿ. ಸೆಕೆಂಡ್ ಪಿ ಯು ಸಿ ಆದ ತಕ್ಷಣನೇ ಅದೇ ತಿಂಗಳಲ್ಲೇ ಮದ್ವೆ ಆಯ್ತು ಸರ್ ನಮ್ದು. ನಮ್ಗೆ ಇವಾಗ ಇಬ್ರು ಮಕ್ಕಳಿದ್ದಾರೆ ಸರ್. ಏನೋ ನಾವು ಸೆಕೆಂಡ್ ಪಿ ಯು ಸಿ ಮುಗಿಸಿರೋದ್ರಿಂದ ಅಷ್ಟೋ ಇಷ್ಟು ಲೆಕ್ಕ ಪತ್ರ ಮಾಡಕ್ ಬರುತ್ತಾ ಸರ್? ಹಂಗಾಗಿ ನಡ್ಸ್ಕೊಂಡು ಹೊಂಟಿ ಸರ್. ಬ್ಯಾಂಕ್ ವ್ಯವಹಾರ ಗೊತ್ತಾಗುತ್ತೆ ನಮ್ಗೆ. ಈಗ ಮಹಿಳಾ ಪ್ರತಿನಿಧಿಗಳಲ್ಲಿ ಒಂದು ಮತ್ತೆ ಎರಡು ಪ್ರತಿನಿಧಿಗಳು ತಾವಿರ್ತೀರಿ, ಹೆಂಗೆ ಈಗ ಬ್ಯಾಂಕ್ ಅಲ್ಲಿ ಡ್ರಾ ಮಾಡೋದು, ಅವೆಲ್ಲ ಮಾಡೋದು, ವೋಚರ್ ಬರೆಯೋದು, ಇಬ್ರು ಸಂಘದ ಎಲ್ಲ ಸದಸ್ಯರು ಕೂಡಿ ಹೋಗ್ತೀರಾ ನಮ್ಮ, ಅಥವಾ ನೀವು ಪ್ರತಿನಿಧಿ ಒಂದು ಮತ್ತು ಎರಡು ಇವ್ ನೀವೇ ಹೋಗ್ತೀರಾ? ಸರ್ ಬ್ಯಾಂಕ್ ರೂಲ್ಸ್ ಪ್ರಕಾರ ಪ್ರತಿನಿಧಿ ಒಂದು ಎರಡು ಹೋಗ್ಬೇಕು ಸರ್. ಸೊ ನಮ್ಮ ಎಸ್ ಎ ಜಿಗಳಿಗೆ ಚೆಕ್ ಬುಕ್ ಕೊಟ್ಟಿರ್ತಾರೆ ಸರ್. ಅವು ಯಾವ್ದೇ ಕಾರಣಕ್ಕೂ ವೋಚರ್ ಮೂಲಕ ನಾವು ಅಮೌಂಟ್ ಡ್ರಾ ಮಾಡ್ಕೊಳಕ್ ಆಗಲ್ಲ ಸರ್. ಹಂಗಾಗಿ ಇದು ಚೆಕ್ ಬುಕ್ ಗಳಿರ್ತವೆ ನಮ್ಗೆ. ಇಬ್ರು ಕಂಪಲ್ಸರಿ ರೂಲ್ಸ್ ಪ್ರಕಾರ ಇಬ್ರು ಹೋಗ್ಬೇಕು. ಅಚಾನಕ್ ಏನಾದ್ರೂ ಕೆಲಸ ಇತ್ತು ಅವ್ರಿಗೆ ಅಂತ ಅಂದಾಗ ಮಾತ್ರ ಪ್ರತಿನಿಧಿ ಒಂದೆರಡು ಸೈನ್ ಮಾಡ್ಬಿಟ್ಟು ಯಾರು ಒಬ್ರು ಅಥವಾ ಪ್ರತಿನಿಧಿ ಒಂದ್ ಅಥವಾ ಎರಡು ಹೋಗ್ಬಿಟ್ಟು ಅಮೌಂಟ್ ಡ್ರಾ ಮಾಡ್ಕೊಂಡ್ ಬರ್ತೀವಿ ಸರ್. ನಾವು ಕಂಪಲ್ಸರಿ ಇಬ್ರು ಹೋಗ್ಲೇಬೇಕು. ಏನಾದ್ರು ಅರ್ಜೆಂಟ್ ಇತ್ತು ಅವ್ರೆಲ್ಲಾರು ಹೋಗಿದ್ರ ಅಂದಾಗ ಮಾತ್ರ ಒಬ್ರು ಹೋಗ್ಬೋದ್ರಿ. ಈಗ 10 ಜನ ಸ್ವಸಹಾಯ ಸಂಘದಲ್ಲಿ ತಾವು ಸದಸ್ಯರಿದ್ದೀರಿ, ಎಲ್ಲರೂ ಮೀಟಿಂಗ್ ಅಲ್ಲಿ ಬರ್ತಾರಮ್ಮ? ಹಾ ಸರ್ ಎಲ್ಲರೂ ಬರ್ತಾರೆ ಮೀಟಿಂಗ್ ಅಲ್ಲಿ. ಯಾವಾಗ ಒಂದ್ಸರಿ ಒಬ್ರು ಇಬ್ರು ಅಥವಾ ಅಬ್ಸೆಂಟ್ ಆಗ್ತಿರ್ತಾರೆ, ಕಾರಣಾಂತರಗಳಿಂದ ಊರಿಗೆ ಹೋಗಿರ್ಬೋದು, ಇನ್ನೊಂದಿಲ್ಲೋ. ನಮ್ದು ಇನ್ನೊಂದ್ ಏನಂದ್ರೆ ನಾವು ಸ್ಟ್ರೆಂತ್ ನೋಡ್ಬಿಟ್ಟು ಮೀಟಿಂಗ್ ಮಾಡ್ತೀವಿ. ನಾವು ಈ ಡೇಟ್ ಅಂತ ಫಿಕ್ಸ್ ಮಾಡಿರ್ತೀವಿ. ಪ್ರತಿ ತಿಂಗಳ 4ನೇ ತಾರೀಕು ನಾವು ಮೀಟಿಂಗ್ ಮಾಡ್ತೀವಿ. ಪ್ರತಿ ತಿಂಗಳ 4ನೇ ತಾರೀಕು ಸಾಯಂಕಾಲ ಸೇರ್ತೀವಿ. ಅಲ್ಲೇನಾದ್ರು ನಮ್ಗೆ ಕೋರಂ ಆಗ್ಲಿಲ್ಲ, ಬರೀ 3 ಜನ 4 ಜನ ಸೇರಿದ್ವಿ, ಬೇರೆ ಕಡೆ ಬೇರೆ ಎಲ್ಲ ಸದಸ್ಯರು ಬೇರೆ ಕಡೆ ಎಲ್ಲ ಹೋಗಿದ್ರ ಅಂದಾಗ ಅವತ್ತಿನ ದಿನ ಅದು ಮೀಟಿಂಗ್ ಪೋಸ್ಟ್ಪೋನ್ ಮಾಡಿ ನಾಳಿದ್ದು ನಾಡಿದ್ದು ಮಾಡೋಣ ಅಂತ ಹೇಳ್ತೀವಿ. ಒಬ್ರು ಇಬ್ರು ಮಾತ್ರ ಅಬ್ಸೆಂಟ್ ಇದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಈಗ 4 ವರ್ಷಗಳಿಂದ ಏನಾದರೂ ನಿಮ್ಮ ನಮ್ಮಲ್ಲದೆ ಒಂದು ಹೆಣ್ಮಕ್ಳ ಮಧ್ಯೆ ನೀನ್ ಹಂಗಾತು ನಿಂಗಾತು ಅಂತ ಜಗಳಗಿಗಳ ವೈಮನಸ್ಸುಗಳು ಬರ್ತಿರ್ತಾವಮ್ಮ ಹೇಗೆ? ಅವು ಸಹಜ ಸರ್. ಅಂದ್ರೆ ನಾವು ಒಂದೇ ಬೀದಿಯವರು ಒಂದೇ ಓಣಿಯವರು ಆಗಿರೋದ್ರಿಂದ ಸ್ವಲ್ಪ ನಮ್ಮಲ್ಲಿ ಯಾವ್ದೇ ರೀತಿಯ ಮನಸ್ತಾಪಗಳು ಬಂದಿಲ್ಲ ಸರ್. ಹೌದೌದು. ಈಗ 40 ಸಂಘಗಳು ನಿಮ್ಮ ಒಕ್ಕೂಟದಲ್ಲಿದ್ದಾವೆ, ಒಳ್ಳೆ ಸಂಘಗಳು ಅದಾವಮ್ಮ, ಏನಾದ್ರೂ ವಸ್ತುಗಳನ್ನ ಉತ್ಪಾದನೆ ಮಾಡಿ. ಅದ್ರಲ್ಲಿ ಏನಾದ್ರೂ ವಸ್ತುಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡಿ ಅಂತದ್ದು ಯಾವ್ದಾರ ಒಂದು ಸಂಘಗಳು ಅದಾವಮ್ಮ ನಿಮ್ಮಲ್ಲಿ? ಸರ್ ವಸ್ತುಗಳನ್ನಕ್ಕ ನಮ್ದು ಹಿರೇಣಿಗೆ ಅನ್ನೋದು ಒಂದ್ ಹಳ್ಳಿ ಆಗುತ್ತೆ ಸರ್. ಹಂಗಾಗಿ ಇಲ್ಲಿ ಯಾವ್ದೇ ರೀತಿಯ ಹೆಣ್ಮಕ್ಳು ಏನಂದ್ರೆ ಹೆಣ್ಮಕ್ಳು ಬಹಳ ಆಸೆ ಇದೆ ಸರ್. ಯಾವ್ದಾದ್ರು ನಾವು ವರ್ಕ್ ಮಾಡ್ಬೇಕು, ಏನಾದ್ರು ವಸ್ತುಗಳನ್ನು ಉತ್ಪಾದನೆ ಮಾಡ್ಬೇಕು, ಮಾರಾಟ ಮಾಡ್ಬೇಕಂತ ಬಹಳ ಆಸೆ ಇದೆ. ಬಟ್ ಅದಕ್ ತಕ್ಕಂತೆ ಸ್ವಲ್ಪ ಮನೇಲಿನು ಬೆಂಬಲ ಬೇಕಲ್ರಿ. ಏನಾದ್ರು ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಭಯ ಆಗ್ತದೆ ಎಲ್ರಿಗೂ. ಅದನ್ನ ಇನ್ನು ನಾವು ಪ್ಲಾನಿಂಗ್ ಮಾಡೋದ್ರಲ್ಲೇ ಇದ್ದೀವ್ರಿ ಸರ್. ಇನ್ನೊಂದ್ ಏನಪ್ಪಾ ಅಂದ್ರೆ ಕಿರಾಣಿ ಅಂಗಡಿ ಇಟ್ಕೊಂಡಿದಾರ, ಮತ್ತೆ ಬಟ್ಟೆ ವ್ಯಾಪಾರ ಬಹಳಷ್ಟು ಜನ ಮಾಡ್ತಾ ಇದಾರೆ ಸರ್. ನಮ್ಮಲ್ಲಿ ರೊಟ್ಟಿ ಮಾಡ್ಬಿಟ್ಟು ಮಾರಾಟ ಮಾಡ್ತಾರ. ದೊಡ್ಡ ಸಣ್ಣ ಪುಟ್ಟ ಮಾಡ್ತಿದ್ರು, ದೊಡ್ಡ ಪ್ರಮಾಣದಲ್ಲಿ ಇನ್ನು ಹೋಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಹೋಗ್ಬೇಕಂತ ಬಹಳಷ್ಟು ಆಸೆ ಇದೆ. ಬಟ್ ಅದ್ರ ತಕ್ಕಂಗೆ ನಾವು ಬಂಡವಾಳ ಹಾಕ್ಬೇಕು, ಆಮೇಲೆ ಲಾಸ್ ಆಗ್ತೀವೋ ಏನಾಗ್ತೀವೋ ಅನ್ನೋದೊಂದು ಸ್ವಲ್ಪ ಭಯ ಎಲ್ಲರಲ್ಲಿ ಇದೆ. ಈಗ ನೋಡಮ್ಮ, ಈಗ ಪ್ರತಿಯೊಂದು ಹಳ್ಳಿಗ ಈಗ ಖಾರ ಕೊಟ್ಟ ಮಿಷನ್ಗಳು, ರೊಟ್ಟಿ ತಯಾರಿ ಮಾಡುವಂತದ್ದು, ಚಟ್ನಿ ಮಾಡುವಂತದ್ದು, ಇವೆಲ್ಲ ಬಹಳ ಆಗಿದಾವೆ. ಶಾವಿಗೆ ಮಿಷನ್ಗಳು ಹೇಗಮ್ಮ ಇವೆಲ್ಲ ಹಳ್ಳಿ ಊರಾಗ ನಡೀತಾವ ಸಹಾಯ ಸಂಘಗಳಲ್ಲಿ ಮಾಡ್ಕೊಂಡ್ರೆ? ನಡೀತೇವ್ ಸರ್, ಪಕ್ಕ ನಡೀತೇವ್ ಸರ್. ಇನ್ನೊಂದ್ ಏನಂದ್ರೆ ಈ NRLM ಕಡೆಯಿಂದ ನಮ್ಗೆ ಕೌಶಲ ಅಭಿವೃದ್ಧಿ ಉದ್ಯಮಶೀಲತೆ ಅಂತೇಳಿ 6 ದಿನದ ತರಬೇತಿ ಕೊಟ್ಟಿವಿ ಸರ್. ಅದ್ರಲ್ಲಿ ಲೇಬಲ್, ಬ್ರ್ಯಾಂಡಿಂಗ್, ಪ್ಯಾಕಿಂಗ್ ಎಲ್ಲ ತೋರಿಸಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡ್ಕೊಂಡ್ರು ಮುಂದೊಂದಿನ ನಮ್ಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸಹ ನಾವು ಮಾರಾಟ ಮಾಡ್ಕೊಳ್ಳೋ ಒಂದು ಇದು ಇದೆ ಸರ್, ನಮ್ಗೆ ಚಾನ್ಸ್ ಇದೆ. ಏನಮ್ಮ ನಿಮ್ಮ ಒಕ್ಕೂಟದಲ್ಲಿ ಒಳ್ಳೆ ಸಂಘಗಳು ಇದಾವ, ಚೆನ್ನಾಗಿ ವರ್ಕ್ ಮಾಡಿ ಲಾಭ ಗಳಿಸಿದಂತದ್ದು? ಇವಾಗ ನಮ್ಮ ಒಕ್ಕೂಟದಲ್ಲಿ 100%-80% ಒಳ್ಳೆ ಚೆನ್ನಾಗಿ ನಡೆ, 20% ಎಲ್ಲೋ ಒಂದು ಎರಡು ಇರ್ತಾವಲ್ರಿ ಮನಸ್ತಾಪ ಮಾಡ್ಕೊಂಡು ಬಿಟ್ಟಿರೋದು, ಹಂಗ ಎಲ್ಲೋ 20% ಕಾಣ್ಬೋದು, 80% ಮಾತ್ರ ಚೆನ್ನಾಗಿರೋ ಇದಾವೆ. ಇನ್ನೊಂದ್ ಏನಂದ್ರೆ ಮೊದ್ಲೆಲ್ಲ ಅಂಗನವಾಡಿಯಲ್ಲಿ ಮಹಿಳಾ ಸಹಾಯ ಸಂಘಗಳು ನಡೀತಾ ಇದ್ವು. ಪಾಪ ಅಂಗನವಾಡಿ ಟೀಚರ್ಸ್ ಸಹ ಅವ್ರದೇ ಆದಂತ ವರ್ಕ್ ಇರ್ತಿದ್ವು, ಜಾಸ್ತಿ ಗಮನ ಹರಿಸಕ್ ಆಗ್ತಿರ್ಲಿಲ್ಲ SHG ಕಡೆಗೆ. ಇವಾಗ ಅದಕ್ಕೆ ಒಕ್ಕೂಟ ಅಂತ ಮಾಡಿಬಿಟ್ಟು ಒಕ್ಕೂಟದಲ್ಲಿ ಸಿಬ್ಬಂದಿಗಳನ್ನ ಇಟ್ಕೊಂಡು ಒಂದೊಂದು ಒಕ್ಕೂಟದಲ್ಲಿ 6-8 ಜನ ಸಿಬ್ಬಂದಿಗಳು, MBK, LCRP, ಇಬ್ರು LCRPಗಳು, ಒಬ್ರು MBK, ಕೃಷಿ ಸಖಿ, ಪಶು ಸಖಿ, ಉದ್ಯೋಗ ಸಖಿ, ಬ್ಯಾಂಕ್ ಸಖಿ, ಈ ತರ ಎಲ್ಲಾ ಕೆಲಸಗಾರರು ಇದಾರಲ್ರಿ, ಅವ್ರು ಫಾಲೋ ಅಪ್ ಮಾಡ್ತಾರ. SHG ಹೋಗ್ತಾರ, ಬುಕ್ಸ್ ನೋಡ್ತಾರ, ಅವರೆಲ್ಲ ಫಾಲೋ ಅಪ್ ಮಾಡೋದ್ರಿಂದ ಒಂದು ಉನ್ನತವಾದ ರೀತಿಯಲ್ಲಿ SHGಗಳು ನಡೀತಾ ಇದಾವ್ರಿ ಇವತ್ತಿನ ದಿನದಲ್ಲಿ. ನೋಡಮ್ಮ ನಿರ್ಮಲಾ, ನಿಮ್ದು ಈಗ ಪ್ರಾರಂಭದಲ್ಲಿ ಒಂದು ಮಂತ್ಲಿ ಬಂಡವಾಳ ಅಂತಂದ್ರೆ ತಿಂಗಳ ಒಂದು ಉಳಿತಾಯ 100 ರೂಪಾಯಿ ಇತ್ತು, ಈಗ ಎಷ್ಟಕ್ಕೆ ಬಂದಿದೆ ಅಮ್ಮ ಅದು? ಸರ್ ಇದನ್ನ 200ಕ್ಕೆ ತಂದಿದೀವಿ ಸರ್ ತಿಂಗಳ. ನಮ್ಗೆ ಇನ್ನೊಂದ್ ಏನಂದ್ರೆ 300 ಅಥವಾ 400 ಮಾಡೋಣ, ನಮ್ದು ಆದಾಯ ಜಾಸ್ತಿ ಹೆಂಗ್ ಜಾಸ್ತಿ ಆಗುತ್ತೆ ಹಂಗಂಗ ಉಳಿತಾಯ ಜಾಸ್ತಿ ಮಾಡೋಣ ಅಂದ ಅಂದಾಗ ಮಾತ್ರ ನಮ್ದು ಜಾಸ್ತಿ ಉಳಿತಾಯ ಆದ್ರೆ ನಮ್ಮಲ್ಲೂ ಸಹ ಸ್ವಲ್ಪ ಹಣದ ಜಾಸ್ತಿ ಆಗುತ್ತಾ, ಬೇರೆಯವ್ರಿಗೂ ಹೆಲ್ಪ್ ಮಾಡಕ್ ಆಗುತ್ತಾ, ಇಲ್ಲ ಬರೀ 100 ರೂಪಾಯಿ 200 ರೂಪಾಯಿ ಕಟ್ಕೊಂಡ್ರೆ ಉಳಿತಾಯ ನಮ್ ಜಾಸ್ತಿ ಆಗಲ್ಲ ಒಂದು ಅನ್ನೋ ಉದ್ದೇಶ ಐತೆ ಸರ್. ಈ ಅದು ನಾವು ಇನ್ನೊಮ್ಮೆ ಅಥವಾ

ಅಥವಾ 0.8 liter ಪೆಂಡಿ ಮಿಥಲಿನ 38.7 CS ನಾಶಕವನ್ನು 300 liter ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಹಿಂಗಾರಿ ಜೋಳದ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಬೇಗ ಬಿತ್ತಿದ ಹಿಂಗಾರಿ ಜೋಳವು 20-25 ದಿನದ ಸಮಯದಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಯ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಇನ್ನು ಮುಂಚಿತವಾಗಿ ಬಿತ್ತಿದ ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಬಿತ್ತನೆಯನ್ನು ಮಾಡಬೇಕು. ತೊಗರಿಯಲ್ಲಿ ಕಾಯಿ ಕೊರಕದ ನಿರ್ವಹಣೆಗಾಗಿ 0.15 milliliter ಕ್ಲೋರಾನ್ 8 ಪ್ರೋಲ್ 18.5 SC ಅಥವಾ ತತ್ತಿನಾಶಕವಾಗಿ 2 milliliter ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ತಿಳಿಸಲಾಗಿದೆ. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿಯಂತ್ರಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಇನ್ನು ಬದನೆಯಲ್ಲಿ ಹೂ ಉದುರುವುದನ್ನು ತಡೆಯಲು ಫ್ಲಾನೋಫಿಕ್ಸ್ 1 milliliter ಪ್ರತಿ 4 liter ನೀರಿಗೆ ಮತ್ತು 1 gram ಬೋರಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 gram ರೋ ಮ್ಯಾಂಕೋಜಿಬ್ ಅಥವಾ 2 gram ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 gram ಥಯೋಡಿ ಕಾರ್ಬ್ 75 WP ಅಥವಾ ಇಮೋಮಿಕಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬುಗಳ ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಿ. ಎಳೆಹುಲ್ಲನ್ನು ಮುಂಜಾನೆ ಕುರಿ ಸಾಕಾಣಿಕೆದಾರರು ಮಂಜು ಬೀಳುವ ಸಂದರ್ಭದಲ್ಲಿ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಬೇಕು. ಚಳಿ ಅಧಿಕ ಇರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡಿಕೋಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಪೇಟೆಯ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆಯ ದಾಣೆ ಹತ್ತಿ ಸುಯೋಧರ ಕನಿಷ್ಠ 5,800 ರೂಪಾಯಿಗಳಿಂದ ಗರಿಷ್ಠ 7,500 ರೂಪಾಯಿಗಳು. ಭತ್ತ ಹೊಸ ಸೋನ ಮಸೂರಿ 2,070 ರೂಪಾಯಿಗಳಿಂದ 2,143 ರೂಪಾಯಿಗಳು. ಭತ್ತ ಹಳೆ ಸೋನ ಮಸೂರಿ 2,550 ರೂಪಾಯಿಗಳಿಂದ 3,303 ರೂಪಾಯಿಗಳು. ಅಕ್ಕಿ 2,600 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಕಡಲೆಕಾಳು ಸ್ಥಳೀಯ 5,466 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 ಕನಿಷ್ಠ 6,110 ರೂಪಾಯಿಗಳಿಂದ ಗರಿಷ್ಠ 7,452 ರೂಪಾಯಿಗಳು. ಶೇಂಗಾ ಗೊಂಗ್ರಿ 3,719 ರೂಪಾಯಿಗಳಿಂದ 5,119 ರೂಪಾಯಿಗಳು. ಈರುಳ್ಳಿ 720 ರೂಪಾಯಿಗಳಿಂದ 2,470 ರೂಪಾಯಿಗಳು. ಭತ್ತ ಸೋನ ಮಸೂರಿ 1,885 ರೂಪಾಯಿಗಳಿಂದ 2,675 ರೂಪಾಯಿಗಳು. ಕೆಂಪು ತೊಗರಿ 5,909 ರೂಪಾಯಿಗಳಿಂದ ಗರಿಷ್ಠ 6,339 ರೂಪಾಯಿಗಳು. ರೈತ ಬಾಂಧವರು, ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಹತ್ತಿ ಹೈಬ್ರಿಡ್ 44 6,800 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ 1,800 ರೂಪಾಯಿಗಳು. ಭತ್ತ ಹೊಸ ಸೋನ ಮಸೂರಿ 2,100 ರೂಪಾಯಿಗಳು. ಸಜ್ಜೆ 1,950 ರೂಪಾಯಿಗಳಿಂದ 2,500 ರೂಪಾಯಿಗಳು. ಸೂರ್ಯಕಾಂತಿ 7,025 ರೂಪಾಯಿಗಳು. ತೊಗರಿ 6,725 ರೂಪಾಯಿಗಳು. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಸಜ್ಜೆ ಸ್ಥಳೀಯ 2,500 ರೂಪಾಯಿಗಳು. ಉದ್ದಿನಕಾಳು 7,475 ರೂಪಾಯಿಗಳು. ಹತ್ತಿ ಬನಿ 6,850 ರೂಪಾಯಿಗಳಿಂದ 7,050 ರೂಪಾಯಿಗಳು. ಒಣಮೆಣಸಿನಕಾಯಿ ಬ್ಯಾಡಗಿ 11,700 ರೂಪಾಯಿಗಳಿಂದ 18,000 ರೂಪಾಯಿಗಳು. ಹೈಬ್ರಿಡ್ ಜೋಳ 2,260 ರೂಪಾಯಿಗಳಿಂದ 2,500 ರೂಪಾಯಿಗಳು. ಭತ್ತ ಕಾವೇರಿ ಸೋನಾ 1,882 ರೂಪಾಯಿಗಳಿಂದ 1,900 ರೂಪಾಯಿಗಳು. ಭತ್ತ ಆರ್ಎನ್ಆರ್ ಹೊಸದು 2,000 ರೂಪಾಯಿಗಳಿಂದ 2,400 ರೂಪಾಯಿಗಳು. ಭತ್ತ ಆರ್ಎನ್ಆರ್ ಹಳೆಯದು 2,496 ರೂಪಾಯಿಗಳಿಂದ 3,179 ರೂಪಾಯಿಗಳು. ಅಕ್ಕಿ ಮಧ್ಯಮ 3,700 ರೂಪಾಯಿಗಳು. ರೈತ ಬಂಧವರ ಇದುವರೆಗೆ ಮಾನ್ವಿ, ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆಯನ್ನ ಆಲಿಸಿದರೆ. ಇದಾಗಿತ್ತು ಇವತ್ತಿನ ರೈತ ಬಂಧವರ ಕೃಷಿ ರಂಗ ಕಾರ್ಯಕ್ರಮ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಕೇಳುಗರೆ, ಆಕಾಶವಾಣಿ ರಾಯಚೂರು ಕೇಂದ್ರ ಇದೇ ದಿನಾಂಕ 18/11/2025 ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಮತ್ತು ಪರಿಹಾರಗಳು ಎಂಬ ವಿಷಯ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜ್ನ ಡೀನ್ಗಳಾದ ಡಾಕ್ಟರ್ ದೇವಾನಂದ್, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಆನಂದ್, ಮೆಡಿಕಲ್ ಸೂಪರಿಂಟೆಂಡೆಂಟ್ಗಳಾದ ಡಾಕ್ಟರ್ ಅರುಣ್ ಅವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು, ಆಕಾಶವಾಣಿ ರಾಯಚೂರು ಕೇಂದ್ರದ ದೂರವಾಣಿ ಸಂಖ್ಯೆ 08532-2000312 ಅಥವಾ 08532-2958998 ಈ ಸಂಖ್ಯೆಗಳಿಗೆ ಕರೆ ಮಾಡಿ ವೈದ್ಯರ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ನೆನಪಿಡಿ, ಆಕಾಶವಾಣಿ ರಾಯಚೂರು ಕೇಂದ್ರ ನೇರ ಫೋನಿನ್ ಕಾರ್ಯಕ್ರಮವನ್ನು ಇದೇ ಮಂಗಳವಾರ ದಿನಾಂಕ 18/11/2025 ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಗೆ ಹಮ್ಮಿಕೊಂಡಿದೆ. ಶ್ರೋತೃ ಬಂಧವರ, ಈಗ ಕೇಳೋಣ ಸಂಪ್ರದಾಯದ ಪದಗಳನ್ನು. ಹುಲಿ ಹೈದರ್ ಗ್ರಾಮದ ದುರ್ಗಮ್ಮ ಮತ್ತು ಸಂಗಡಿಗರಿಂದ. ಕನ್ನಡ ಶರಪ್ಪ.